ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದ್ರವ ರೂಪದ ಸಾವಯವ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳ ತಯಾರಿಕೆ ಮತ್ತು ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸಾವಯವ ಕೃಷಿಗೆ ನಮ್ಮ ಕೃಷಿಕರು ಹೆಚ್ಚು ಒತ್ತನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ಸಾವಯವ ಉತ್ಪನ್ನಗಳಿಗೆ ಇರುವಂತಹ ಬೇಡಿಕೆ. ಇವತ್ತು ರಾಸಾಯನಿಕ ಕೃಷಿಯಲ್ಲಿಯೂ ಕೂಡ ಹಿಂದೆಲ್ಲ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹರಳಿನ ರೂಪದಲ್ಲಿ ಪುಡಿಯ ರೂಪದಲ್ಲಿ ಬಳಕೆಯನ್ನು ಮಾಡ್ತಾ ಇದ್ವಿ. ಅದಕ್ಕಿಂತಲೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ದ್ರವರೂಪದ ರಾಸಾಯನಿಕ ಗೊಬ್ಬರಗಳು ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ ಗೊತ್ತಾಯಿತು. ಆ ಕಾರಣಕ್ಕಾಗಿ ಇವತ್ತು ದ್ರವರೂಪದ ರಾಸಾಯನಿಕ ಗೊಬ್ಬರಗಳನ್ನು ಅನೇಕ ಕಡೆಯಲ್ಲಿ ಬಳಕೆಯನ್ನು ಮಾಡಲಾಗ್ತಾ ಇದೆ. ಹಾಗೆಯೇ ಈ ಸಾವಯವ ಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಾವಯವ ಗೊಬ್ಬರಗಳಲ್ಲಿ ನಾವು ಘನರೂಪದ ಗೊಬ್ಬರವನ್ನು ಬಳಕೆಯನ್ನು ಮಾಡ್ತಾ ಇದ್ವಿ. ಈಗ ಅದರಲ್ಲೂ ಕೂಡ ದ್ರವರೂಪದ ಗೊಬ್ಬರಗಳನ್ನು ತಯಾರಿಕೆಯನ್ನು ಮಾಡಿ ಬಳಕೆಯನ್ನು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಹಾಗಾಗಿ ಸಾವಯವ ಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ದ್ರವರೂಪದ ಗೊಬ್ಬರಗಳ ತಯಾರಿಕೆ ನಡೆದಿದೆ ಮತ್ತು ಅದರ ಬಳಕೆಯೂ ಕೂಡ ಸಾಗ್ತಾ ಇದೆ. ಒಳ್ಳೆ ಪರಿಣಾಮಗಳನ್ನು ನಮ್ಮ ಕೃಷಿಕರು ನೋಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ದ್ರವರೂಪದ ಸಾವಯವ ಗೊಬ್ಬರಗಳನ್ನು ಹೇಗೆ ನಾವೇ ತಯಾರಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಮತ್ತು ಅದರ ಬಳಕೆಯನ್ನು ಹೇಗೆ ಮಾಡುವಂಥದ್ದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್. ಭೈರಪ್ಪನವರ್ಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ನಮಸ್ಕಾರ, ಹಾಗೂ ಎಲ್ಲಾ ಕೇಳುಗರಿಗೂ ಮತ್ತು ರೈತರಿಗೂ ಕೂಡ ನಾನು ನಮಸ್ಕಾರ ತಿಳಿಸ್ತಾ. ಪ್ರಮುಖವಾಗಿ ನಾವು ಹೇಳುದಾದ್ರೆ ಯಾವ್ದಾವ್ದನ್ನು ರೈತರ ಮಟ್ಟದಲ್ಲೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ನಾವು ಕೂಡ ಏನು ಅಂತಂದ್ರೆ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿಯೂ ಕೂಡ ನಾವು ವಿದ್ಯಾರ್ಥಿಗಳ ಮೂಲಕ ಇವುಗಳ ಒಂದು ಏನು ತಯಾರಿಕೆಯನ್ನು ಮಾಡಿ ಬೆಳೆಗಳ ಮೇಲೆ ಪ್ರಯೋಗ ಮಾಡಿ ನೋಡಿದಾಗ ಕೂಡ ಒಂದು ಒಳ್ಳೆಯ ಫಲಿತಾಂಶವನ್ನು ಕೂಡ ನಾವು ಕಂಡುಕೊಂಡಿದ್ದೀವಿ. ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸಾವಯವ ಸಂಶೋಧನಾ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ, ಅನೇಕ ವರ್ಷಗಳಿಂದ ಸಂಶೋಧನೆ ಮಾಡ್ತಾ ಇದ್ದಾರೆ. ಇದರಲ್ಲೂ ಕೂಡ ದ್ರವರೂಪದ ಗೊಬ್ಬರಗಳ ಮೇಲೆ ಯಥೇಚ್ಛವಾದಂತಹ ಸಂಶೋಧನೆ ಮಾಡಿ ಅವರು ಏನು ಅಂದರೆ ಕೆಲವೊಂದು ಶಿಫಾರಸುಗಳನ್ನು ಮಾಡಿದ್ದಾರೆ, ಅವುಗಳ ವಿಚಾರಗಳನ್ನು ಕೂಡ ನಾನು ಇವತ್ತಿನ ದಿವಸ ಹಂಚಿಕೊಳ್ತಾ ಇದ್ದೇನೆ. ಮೊದಲೇದಾಗಿ ಏನಂತಂದ್ರೆ ಬೀಜಾಮೃತ ಅಂತ ಹೇಳ್ತೇವೆ. ಈಗ ಅದಕ್ಕಿಂತ ಮೊದಲು ಯಾವುದನ್ನೆಲ್ಲ ನಾವು ದ್ರವರೂಪದ ಸಾವಯವ ಗೊಬ್ಬರಗಳು ಅಂತ ಹೇಳಿ ಕರಿತೇವೆ ಸರ್? ನಮಗೆ ಬೀಜಾಮೃತ ಅಂತ ಹೇಳ್ತೇವೆ ಒಂದು, ಜೀವಾಮೃತ ಅಂತ ಹೇಳ್ತೇವೆ, ಪಂಚಗವ್ಯ ಅಂತ ಹೇಳ್ತೇವೆ. ಅದೇ ಪಂಚಗವ್ಯವನ್ನು ಸುಧಾರಿತ ಒಂದು ಪದ್ಧತಿಯಲ್ಲಿ ಮಾಡುವಂತದ್ದು ಸುಧಾರಿತ ಪಂಚಗವ್ಯ ಅಂತ ಹೇಳ್ತೇವೆ. ಅದೇ ತರನಾಗಿ ನಾವು ಬಯೋಡೈಜೆಸ್ಟರ್ ಅಂತ ಹೇಳ್ತೇವೆ. ಅಂದ್ರೆ ಬಯೋಡೈಜೆಸ್ಟರ್ ಅಂತಂದ್ರೆ ಕೊಟ್ಟಿಗೆಯಿಂದ ಬಂದಂತ ಗಂಜಲ ಮತ್ತು ಸಗಣಿಯನ್ನು ಒಂದು ತೊಟ್ಟಿಯಲ್ಲಿ ಸಂಗ್ರಹ ಮಾಡುವಂತ ಒಂದು ವ್ಯವಸ್ಥೆ ಬಯೋಡೈಜೆಸ್ಟರ್. ಜೀವಜಲ ಘಟಕ ಅಂತಾನು ಕೂಡ ಹೇಳ್ತೇವೆ, ಜೀವಸಾರ ಘಟಕನು ಕೂಡ ಅಂತ ಹೇಳ್ತೇವೆ. ಅದೇ ತರನಾಗಿ ನಾವು ಎರೆಹುಳು ಉತ್ಪಾದನೆ ಘಟಕ ಇಟ್ಕೊಂಡಿದ್ರೆ ಅದರ ಒಂದು ಜಲವನ್ನು ನಾವು ತೆಗೆದುಕೊಂಡು ಎರೆ ಜಲ ಅಂತ ಕೂಡ ಹೇಳ್ತೇವೆ. ಇತ್ತಿತ್ತಲಾಗಿ ರೈತರು ಕೂಡ ಏನಂತಂದ್ರೆ ಗೋ ಅಮೃತ ಅಂದ್ರೆ ಗೋ ಕೃಪಾಮೃತವನ್ನು ಬಳಕೆ ಮಾಡೋದು ನಾವು ನೋಡಿದ್ದೇವೆ. ಅದರ ಕೆಲವೊಂದು ವಿಚಾರಗಳನ್ನು ಕೂಡ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಈ ದ್ರವರೂಪದ ಸಾವಯವ ಗೊಬ್ಬರಗಳೇನಿದ್ದಾವ ಇವು ಸಾವಯವ ಗೊಬ್ಬರಕ್ಕಿಂತಲೂ ಹೇಗೆ ಭಿನ್ನವಾಗಿರುತ್ತೆ? ಸಾವಯವ ಗೊಬ್ಬರಗಳು ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ತೆಗೆದುಕೊಂಡು ಭೂಮಿಗೆ ಹಾಕಬೇಕಾಗತ್ತೆ. ಟನ್ ಗಟ್ಲೆ ಹಾಕ್ತೇವೆ, 4 ಟನ್ 5 ಟನ್ ಈ ತರ ಹೇಳ್ತೇವೆ. ಆದ್ರೆ ಇವು ಹಾಗಲ್ಲ, ನಮಗೆ ಸ್ವಲ್ಪ ಪ್ರಮಾಣದಲ್ಲಿ 200 ಲೀಟರ್ 1 ಎಕರೆಗೆ ನಾವು ಬಳಕೆ ಮಾಡುವಂತಹದ್ದು, ಒಂದು 20 ಲೀಟರ್ನಿಂದ ನಾವು ಬೀಜೋಪಚಾರ ಮಾಡ್ಕೊಳ್ಳುವಂತಹದ್ದು, ಈ ತರ ಕಡಿಮೆ ಒಂದು ಪ್ರಮಾಣದಲ್ಲಿ ನಾವು ಇವುಗಳನ್ನು ಬಳಕೆ ಮಾಡ್ಕೊಳ್ಳುವಂತಹ ವಿಚಾರವನ್ನ ನಾನು ಈಗಾಗಲೇ ಪ್ರಸ್ತಾವನೆ ಮಾಡಿದೆ. ಅಲ್ಲಿ ನೇರವಾಗಿ ಮಣ್ಣಿಗೆ ಸೇರಿಸ್ತೀವಿ, ಸಿಂಪರಣೆ ಮಾಡುವಂತಹದ್ದಿರಬಹುದು, ನೀರಿನ ಮೂಲಕ ಬೆಳೆಗಳಿಗೆ ಕೊಡುವಂತಹದ್ದಿರಬಹುದು, ಅಥವಾ ನೇರವಾಗಿ ಇವನ್ನ ನಾವು ಬೇರುಗಳಿಗೆ ಅಥವಾ ಬೆಳೆಗಳಿಗೆ ಉಣಿಸುವಂತಹದ್ದಿರಬಹುದು. ಈ ಒಂದು ಪದ್ಧತಿಯಲ್ಲಿ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ರೈತರ ಮಟ್ಟದಲ್ಲಿ ಯಾವೆಲ್ಲ ಈ ದ್ರವರೂಪದ ಸಾವಯವ ಗೊಬ್ಬರಗಳನ್ನ ತಯಾರಿಕೆಯನ್ನ ಮಾಡಿಕೊಳ್ಬಹುದು. ಮೊದಲೇದಾಗಿ ನಾನು ಹೇಳೋದಾದ್ರೆ ಬೀಜಾಮೃತಕ್ಕೆ ಬರೋಣ. ಸೊ ಬೀಜಾಮೃತ ಮಾಡಿಕೊಳ್ಳೋದು ತುಂಬಾ ಸುಲಭವಾದಂತ ಒಂದು ವಿಧಾನ. ಗೋವಿನಿಂದ ಉತ್ಪಾದನೆ ಆಗಿ ಸಿಗುವಂತಹ ಪದಾರ್ಥಗಳನ್ನ ಬಳಕೆ ಮಾಡಿ ಮಾಡುವಂತ ಗೊಬ್ಬರಗಳನ್ನ ನಾವು ದ್ರವರೂಪದ ಗೊಬ್ಬರಗಳು ಅಂತ ಹೇಳ್ತೇವೆ. ಇದರಲ್ಲಿ ಮುಖ್ಯವಾಗಿ ನಾನು ಈಗಾಗಲೇ ಹೇಳೋದು ಬೀಜಾಮೃತ ಅನ್ನುವಂತಹದ್ದು. ಅಂದ್ರೆ ಬೀಜಾಮೃತ ಅಂದ್ರೆ ಬೀಜಕ್ಕೆ ಒಂದು ಅಮೃತವನ್ನು ಕೊಡುವಂತಹದ್ದು. ಸೊ ಇದಕ್ಕೆ ಬೇಕಾದಂತ ಪರಿಕರಗಳು ಏನು ಅನ್ನೋದನ್ನ ನಾವು ಮೊದಲೇದಾಗಿ ಪಟ್ಟಿ ಮಾಡ್ಕೊಂಡ್ಬಿಡೋಣ. ಮೊದಲೇದಾಗಿ 5 ಕೆಜಿ ಸಗಣಿ ಬೇಕಾಗತ್ತೆ, 5 ಕೆಜಿ ಗಂಜಲ ಬೇಕಾಗತ್ತೆ, ಆಮೇಲೆ 1 20 ಲೀಟರ್ ನೀರು ಬೇಕಾಗತ್ತೆ, 1 ಬಕೆಟ್, 1 ತೆಳುವಾದ ಬಟ್ಟೆ ಬೇಕಾಗುತ್ತೆ, ನವಿರಾದ ಅಥವಾ ತೆಳುವಾದ ಬಟ್ಟೆ ಬೇಕಾಗತ್ತೆ, 50 ಗ್ರಾಂ ಸುಣ್ಣ ಬೇಕಾಗತ್ತೆ. ಇವಿಷ್ಟು ಏನು ಅಂತಂದ್ರೆ ಪರಿಕರಗಳು ಈ ಒಂದು ಬೀಜಾಮೃತ ಮಾಡಲಿಕ್ಕೆ ಬೇಕಾದಂತ ಪರಿಕರಗಳು ಅಂತ ಹೇಳಿ ಹೇಳ್ಬಹುದು. ಇನ್ನು ತಯಾರಿಸುವಂತ ವಿಧಾನ ಹೇಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಇಲ್ಲಿ ಏನು ಅಂತಂದ್ರೆ ನಾವು ನವಿರಾದ ಬಟ್ಟೆ ಅಥವಾ ತೆಳುವಾದ ಬಟ್ಟೆ, ಸಾಮಾನ್ಯವಾಗಿ ಬಿಳಿ ಬಟ್ಟೆ ಇದ್ರೆ ಹೆಚ್ಚು ಸೂಕ್ತ ಅನ್ನುವಂಥದ್ದನ್ನ ನಾವು ಹೇಳ್ತೇವೆ. ಆ ಒಂದು ಬಟ್ಟೆಯಲ್ಲಿ 5 ಕೆಜಿ ಸಗಣಿ ಏನಿರುತ್ತಲ್ಲ ಅದನ್ನ ಒಂದು ಗಂಟಿನ ರೂಪದಲ್ಲಿ ಕಟ್ಟಿಬಿಟ್ಟು ಆ ಗಂಟನ್ನ ನಾವು ಕೋಲಿಗೆ ನೀತ್ ಹಾಕ್ಬೇಕು. ಕೋಲಿಗೆ ನೀತ್ ಹಾಕ್ಬಿಟ್ಟು 20 ಲೀಟರ್ ಬಕೆಟ್ ನೀರಿನಲ್ಲಿ ನಾವು ಏನ್ ತೆಗೆದುಕೊಂಡಿರ್ತೇವೆ ಅದನ್ನ ತಳಕ್ಕೆ ಏನು ಅಂತಂದ್ರೆ ಸ್ಪರ್ಶ ಆಗದ ಹಾಗೆ ಅದನ್ನ ಆ ಬಕೆಟ್ ನಲ್ಲಿ ನೇತ್ ಬಿಡುವುದು ಬಹಳ ಮುಖ್ಯ. ಇದನ್ನ ನಾವು ಮಾಡ್ಕೋಬೇಕಾಗಿದ್ದು ಹಿಂದಿನ ರಾತ್ರಿ ಮಾಡ್ಕೋಬೇಕಾಗತ್ತೆ. ಅದು ನೀರಿಗೆ ಸಂಪರ್ಕ ಹೊಂದಬಾರ್ದ? ಅಲ್ಲ, ನೀರಿನಲ್ಲೇ ನಾವು ಇದನ್ನ ಕರಗಿಸ್ಬೇಕು, ನೀರಿನಲ್ಲೇ ಇಳಿ ಬಿಡಬೇಕು. 5 ಕೆಜಿ ಸಗಣಿ ಗಂಟೆ ಏನಿರ್ತಲ್ಲ ನೀರಿನಲ್ಲಿ ತೇಲಾಡುತ್ತಿರುತ್ತೆ. ಇದ್ರ ಜೊತೆಗೆ ನಾವು ಏನ್ ಬೇಕು ಅದೇ ಸಂದರ್ಭದಲ್ಲಿ 1 50 ಗ್ರಾಂ ಸುಣ್ಣವನ್ನ 1 ಲೀಟರ್ ನೀರಿನಲ್ಲಿ ನೆನೆಸಿಡ್ಬೇಕಾಗತ್ತೆ. ಆಮೇಲೆ ಮರುದಿನ ಬೆಳಗ್ಗೆ ಸಗಣಿಯ ಗಂಟನ್ನು ನೀರಿನಲ್ಲಿ ಏನು ಇಳಿಬಿಟ್ಟಿರ್ತೇವಲ್ಲ ಅದನ್ನ ಚೆನ್ನಾಗಿ ಸ್ಕ್ವೀಜ್ ಮಾಡಿ ಆಮೇಲೆ ಚೆನ್ನಾಗಿ ಕಲಕಿ ಅದನ್ನ ಮೇಲೆ ಕೆಳಗೆ 4-5 ಸರಿ ಮಾಡಿಬಿಟ್ಟು ಆ ಸಗಣಿಯಲ್ಲಿರುವಂತ ಪೋಷಕಾಂಶಗಳಾಗ್ಲಿ ಸೂಕ್ಷ್ಮಾಣುಜೀವಿಗಳಾಗ್ಲಿ ನೀರಿಗೆ ಸೇರ್ಕೊಳ್ಳುವ ಹಾಗೆ ನಾವು ಅದನ್ನ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಅದನ್ನ ನಾವು ಏನು ಅಂದ್ರೆ ಸಗಣಿಯನ್ನ ನೇತ್ ಬಿಟ್ಟಂತ ಸಗಣಿಯನ್ನ ಹೊರಗಡೆ ತೆಗೆದು ಇಡಬೇಕಾಗುತ್ತೆ. ಆಮೇಲೆ ನಾವು ಈಗಾಗಲೇ ಹೇಳಿದ 5 ಲೀಟರ್ ಗಂಜಲ ಬೇಕು. ಈ ಗಂಜಲವನ್ನ ಸಗಣಿಯಿಂದ ಸೋಸಿದಂತ ದ್ರಾವಣ ಇರುತ್ತಲ್ಲ ಇದಕ್ಕೆ ನಾವು 5 ಲೀಟರ್ ಗಂಜಲವನ್ನ ಸೇರಿಸಬೇಕಾಗತ್ತೆ. ಆಮೇಲೆ ಇದ್ರ ಜೊತೆಗೆ ಈಗಾಗಲೇ ನಾನು ಹೇಳಿದೆ ಹಿಂದಿನ ರಾತ್ರಿ 50 ಗ್ರಾಂ ಸುಣ್ಣವನ್ನು ಕೂಡ 1 ಲೀಟರ್ ನೀರಿನಲ್ಲಿ ನೆನೆಸಿಟ್ಟಿರ್ತೇವೆ. ಇದನ್ನು ಕೂಡ ನಾವು ತಿಳಿ ಆದ ಸುಣ್ಣದ ನೀರನ್ನು ಕೂಡ ನಾವು ಇದಕ್ಕೆ ಹಾಕೋಬೇಕಾಗುತ್ತೆ. ಇದರ ಜೊತೆಗೆ ನಾವು ಯಾವ ಹೊಲಕ್ಕೆ ಬಿತ್ತನೆ ಮಾಡ್ತೇವೆ ಅಥವಾ ಯಾವ ಹೊಲದ ಪ್ರದೇಶಕ್ಕೆ ನಾವು ಬೆಳೆಗಳನ್ನ ಹಾಕ್ತೇವಲ್ಲ ಆ ಬೆಳೆಗಳಿಗೆ ನಾವು ಬೀಜೋಪಚಾರ ಮಾಡುವಂತ ಒಂದು ಪ್ರದೇಶದಿಂದ 1 ಹಿಡೀ ಮಣ್ಣನ್ನು ತಂದು ಅದಕ್ಕೆ ಹಾಕ್ಬೇಕಾಗತ್ತೆ. ಇದನ್ನೆಲ್ಲ ಚೆನ್ನಾಗಿ ಕಲಕಿಬಿಟ್ಟು ನಾವು ಯಾವ ಬೀಜಗಳನ್ನ ನಾವು ನೆನೆಸ್ತೇವಲ್ಲ ಬಿತ್ತಲಿಕ್ಕೆ ಬಳಕೆ ಮಾಡ್ತೇವಲ್ಲ ಆ ಬೀಜಗಳನ್ನು 5-10 ನಿಮಿಷ 1 ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದರಲ್ಲಿ ನೆನೆಸಿ ನಾವು ಬಿತ್ತನೆಗೆ ಉಪಯೋಗ ಮಾಡ್ಕೋಬಹುದು. ಈ ತರ ಮಾಡೋದ್ರಿಂದ ನಮ್ಗೇನು ಅಂತಂದ್ರೆ ಒಂದು ಒಳ್ಳೆಯ ಹುಟ್ಟುವಿಕೆ ಚೆನ್ನಾಗಿರುತ್ತೆ ಮತ್ತು ಆ ಭೂಮಿಯಿಂದ ಬರುವಂತ ಒಂದು ರೋಗ ಕೀಟಗಳ ಒಂದು ಬಾಧೆ ಕಡಿಮೆ ಇರುತ್ತೆ ಅನ್ನುವಂಥದ್ದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂತಹ ಸಂಶೋಧನೆಯಿಂದ ನಾವು ಕಂಡುಕೊಂಡಿದ್ದೀವಿ. ಇದರ ಜೊತೆಗೆ ಇದರಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಹೌದು, ಇದರ ರಸಸಾರ ನಾವು ಸಾಮಾನ್ಯವಾಗಿ ವಿಶ್ಲೇಷಣೆ ಮಾಡಿದಾಗ ಸೊ ಇದರ ರಸಸಾರ pH ಇಂಟ್ರೆಸ್ಟ್ ಇರುವುದು ಗೊತ್ತಾಗಿದೆ. ಇದರ ಜೊತೆಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳಾದ ಕಾಪರ್, ಮ್ಯಾಂಗನೀಸ್ ಮತ್ತು ಐರನ್ ಇರುವುದು ಗೊತ್ತಾಗಿದೆ. ಇವು ಏನಂತಂದ್ರೆ ಪೋಷಕಾಂಶಗಳ ಒಂದು ಪ್ರಮಾಣ. ಇದರ ಜೊತೆಗೆ ಆ ಒಂದು ಬೆಳೆಗೆ ಬೇಕಾದಂತ ಅಥವಾ ಆ ಬೀಜಕ್ಕೆ ಬೇಕಾದಂತ ಸೂಕ್ಷ್ಮಾಣುಜೀವಿಗಳು ಯಾವುದು, ಸಾರಜನಕ ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮಾಣುಜೀವಿ ಇರಬಹುದು, ಎರಡನೇದೇನು ಅಂತಂದ್ರೆ ರಂಜಕ ಕರಗಿಸುವಂತ ಸೂಕ್ಷ್ಮಾಣುಜೀವಿಗಳು, ಆಮೇಲೆ ಅಸ್ಟೋಬ್ಯಾಕ್ಟರ್ ಅಂತ ಹೇಳ್ತೇವೆ ಆ ಸೂಕ್ಷ್ಮಾಣುಜೀವಿಗಳು, ಆಮೇಲೆ ಇದರ ಜೊತೆಗೆ ಸಸ್ಯದ ಚೋದಕಗಳು ಅಂತ ಹೇಳ್ತೇವೆ ಅವುಗಳ ಇಂಡಾಲಸ್ಟಿಕ್ ಆಸಿಡ್, ಆಮೇಲೆ ಜಿಬ್ರಿಲಿಕ್ ಆಸಿಡ್. ಈ ಎಲ್ಲಾ ಪ್ರಮಾಣಗಳ ಒಂದು ವಿಶ್ಲೇಷಣೆ ಮಾಡಿದ್ರೆ ಇವೆಲ್ಲವೂ ಇದೆ ಅನ್ನೋದು ಗೊತ್ತಾಯ್ತು. ಸೊ ಹೀಗಾಗಿ ನಾವು ಬೀಜಗಳನ್ನು ಉಪಚಾರ ಮಾಡಲಿಕ್ಕೆ ಬಳಕೆ ಮಾಡ್ಕೋಬಹುದು. ಇವು ಎಷ್ಟು ದಿವಸ ಅಂತಂದ್ರೆ ತಯಾರು ಮಾಡಿದ ಮೊದಲನೇ ದಿನ ಇದು ಹೆಚ್ಚು ಸೂಕ್ತ. ದಿನ ಕಳೆದ ಹಾಗೆ ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಕಡಿಮೆ ಆಕೊಂತ ಹೋಗುತ್ತೆ. ಈ ಸಂಶೋಧನೆಯ ಒಂದು ವರದಿ ಹೇಳ್ತಾ ಇದೆ ಈ ತರ. ಸೊ ಹೀಗಾಗಿ ನಾವು ತಯಾರು ಮಾಡಿದ ದಿನ ಬಳಕೆ ಮಾಡ್ಕೋಬಹುದು. ಕೆಲವು ರೈತರು ಏನಂತಾರೆ ಪ್ರೋಟ್ರೇದಲ್ಲಿ ಬೀಜಗಳನ್ನ ಬಿತ್ತಿರ್ತಾರೆ, ಸಸಿಗಳನ್ನ ಹಾಕ್ಲಿಕ್ಕೆ ಬೀಜಗಳನ್ನ ಹಾಕ್ತಾರಲ್ಲ ಅಲ್ಲೇ ಈ ದ್ರಾವಣವನ್ನು ಹಾಕಿಬಿಟ್ಟು ಬೀಜವನ್ನು ನಾಟಿ ಮಾಡೋದು ಹೆಚ್ಚು ಸೂಕ್ತ. ಆಮೇಲೆ ಕೆಲವೊಂದು ರೈತರು ಈಗ ಸಸಿಗಳನ್ನ ನಾಟಿ ಮಾಡ್ತಿರ್ತಾರೆ, ಆ ಪ್ರೋಟ್ರೇದಿಂದ ಸಸಿಗಳನ್ನ ಕೆತ್ತು ನಾಟಿ ಮಾಡುವಂತ ಪದ್ಧತಿ ಇದ್ದಾಗ ಅವನ್ನು ಕೂಡ ನಾವು ಈ ಒಂದು ದ್ರಾವಣದಲ್ಲಿ ಅದ್ದುಬಿಟ್ಟು ನಾಟಿ ಮಾಡೋದು ಹೆಚ್ಚು ಸೂಕ್ತ. ಇಲ್ಲಿ ಸುಣ್ಣ ಏನ್ ಕೆಲಸ ಮಾಡುತ್ತೆ? ಸುಣ್ಣ ಏನು ಅಂತಂದ್ರೆ ಅದು ನ್ಯೂಟ್ರಲೈಸ್, ಅದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಆ ಬೀಜಕ್ಕೆ ಮಾಡ್ತೀವಿ ಏನು ಅಂತಂದ್ರೆ ಬರ ನಿರೋಧಕ ಶಕ್ತಿಯನ್ನ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ ಹಾಗೆ, ಅದರ ಜೊತೆಗೆ ಆ ಒಂದು pH ಅನ್ನು ತಟಸ್ಥ ಮಟ್ಟಕ್ಕೆ ತರಲಿಕ್ಕೂ ಕೂಡ ಒಂದು ಪ್ರಯತ್ನ ಮಾಡುತ್ತೆ ಅನ್ನೋದು ಸಂಶೋಧನೆಯಿಂದ ಗೊತ್ತಾಗಿದೆ. ಆದ್ರೂ ಕೂಡ ಅದರ ಒಂದು pH ಎಷ್ಟಿದೆ ಅನ್ನೋದು ನಾವು ವೈಜ್ಞಾನಿಕವಾಗಿ ನೋಡಿದಾಗ ಅದು 8 ಇದೆ ಅನ್ನೋದು ಗೊತ್ತಾಗಿದೆ. ಇವಿಷ್ಟು ಏನು ಅಂತಂದ್ರೆ ಬೀಜಾಮೃತಕ್ಕೆ ಸಂಬಂಧಿಸಿದಂತ ವಿಷಯಗಳು. ಹಾಗೇನೆ ಜೀವಾಮೃತವನ್ನು ಕೂಡ ನಾವು ಸಾವಯವ ದ್ರವರೂಪದ ಗೊಬ್ಬರ ಅಂತ ಹೇಳಿ ಕರಿತೇವೆ. ಅದನ್ನ ಹೇಗೆ ನಾವು ತಯಾರು ಮಾಡ್ತಕ್ಕಂಥದ್ದು? ಈಗ ನಾನು ಜೀವಾಮೃತ ಅಂತಂದ್ರೆ ನಾವು ಭೂಮಿಗೆ ಒಂದು ಜೀವವನ್ನ ಕೊಡುವಂತ ಒಂದು ದ್ರಾವಣ ಅಂತ ಹೇಳಿ ಕರಿತೇವೆ. ಇದನ್ನ ಮಾಡ್ಲಿಕ್ಕೆ ನಮ್ಗೆ ಬೇಕಾದಂತ ಪರಿಕರಗಳು ಏನು ಅಂತಂದ್ರೆ, ಒಂದು ಪ್ಲಾಸ್ಟಿಕ್ ಡ್ರಮ್ ಬೇಕಾಗುತ್ತೆ, 200 liter ಇರುವಂತ ಒಂದು ಪ್ಲಾಸ್ಟಿಕ್ ಡ್ರಮ್. ಆಮೇಲೆ ನಾನು ಈಗಾಗಲೇ ಹೇಳಿದೆ, ಹಸುವಿನ ಸಗಣಿ 10 kg, ಹಸುವಿನ ಗಂಜಲ 10 liter, 2 kg ಕಡಲೆ ಹಿಟ್ಟು ಅಥವಾ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು, 1-2 kg ಏನು ಅಂತಂದ್ರೆ ಸಾವಯವ ಬೆಲ್ಲ. ಆಮೇಲೆ ಯಾವ ಕ್ಷೇತ್ರಕ್ಕೆ ನಾವು ಇದನ್ನ ಬಳಕೆ ಮಾಡ್ತೇವೋ ಆ ಕ್ಷೇತ್ರದ 1 ಹಿಡಿ ಮಣ್ಣು. ಇಲ್ಲ ಅಂತಂದ್ರೆ ಆ ಕ್ಷೇತ್ರಕ್ಕೆ ನಾವು ಏನಾದರೂ ಕೆಮಿಕಲ್ಸ್ ಹಾಕಿ ಉಪಚಾರ ಮಾಡಿ ಮಾಡುವಂತ ಕ್ಷೇತ್ರ ಆಗಿದ್ರೆ, ನಾವು ಮರದ ಕೆಳಗಡೆ ಇರುವಂತ ಮಣ್ಣಾಗಲಿ, ಬದುಗಳ ಮೇಲೆ ಇರುವಂತ ಮಣ್ಣಾಗಲಿ, ಆ ಒಂದು ಕ್ಷೇತ್ರದಲ್ಲಿ ಇರುವಂತ ಮಣ್ಣ 1 ಹಿಡಿಯನ್ನ ನಾವು ತೆಗೆದುಕೋಬೇಕು. ಇನ್ನ ತಯಾರು ಮಾಡುವಂತ ವಿಧಾನ ಹೇಗೆ ಅನ್ನೋ ಪ್ರಶ್ನೆಗೆ ಬಂದ್ರೆ, 200 liter ಡ್ರಮ್ ಅಂತ ಹೇಳಿದೆ, ಅದರಲ್ಲಿ ಒಂದು ಏನಂತ 150-160 liter ನಾವು ನೀರನ್ನು ತೆಗೋಬೇಕು. ಮೊದಲೇದು ನಾಟಿ ಹಸುವಿನ ಸಗಣಿ ತುಂಬಾ ಶ್ರೇಷ್ಠ ಅನ್ನೋದು ಕೂಡ ಏನಂತಂದ್ರೆ ಕಂಡುಕೊಂಡಿದ್ದೀವಿ. ಇಲ್ಲಿ ಏನಂತಂದ್ರೆ ಒಂದು 10 kg ಸಗಣಿಯನ್ನ ನಾವು ಈ ನೀರಿನಲ್ಲಿ 200 liter ನೀರಿನಲ್ಲಿ ನಾವು ಚೆನ್ನಾಗಿ ಕಲಿಸಿ ದ್ರಾವಣವನ್ನು ಮಾಡ್ಕೋಬೇಕಾಗತ್ತೆ. ಆಮೇಲೆ 10 liter ನಮ್ಗೆ ಗಂಜಲ ಇರುತ್ತೆ, ಅದನ್ನು ಕೂಡ ನಾವು ಗಂಜಲವನ್ನ ಆ ಡ್ರಮ್ಗೆ ಹಾಕೋಬೇಕು. ಎರಡನೇದು 2 kg ಬೆಲ್ಲ ಇರುತ್ತೆ, ಅದನ್ನ ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಕೂಡ ನೀರಿನಲ್ಲಿ ನಾವು ಮಿಶ್ರಣ ಮಾಡಿ ಹಾಕೋಬೇಕಾಗತ್ತೆ. ಆಮೇಲೆ ಒಂದು ಹಿಡಿ ಮಣ್ಣನ್ನು ತಂದ್ಕೊಂಡಿರ್ತೇವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕೋಬೇಕು. ಇದನ್ನ ಹಾಕೊಂಡು ಏನು ಅಂತಂದ್ರೆ, ಫಲಸೊತ್ತಿನಲ್ಲಿ ನಾವು ಏನು ಅಂತಂದ್ರೆ ಬೆಳಿಗ್ಗೆ ಸಾಯಂಕಾಲ ಅದನ್ನ ಒಂದು ಕೋಲಿನ ಮೂಲಕ ನಾವು ತಿರುಗಬೇಕಾಗತ್ತೆ. ಗಡಿಯಾರದ ರೂಪದಲ್ಲಿ ಹಾಗೆ ಮುಳ್ಳುಗಳು ಏನು ಸುತ್ತ ಇರುತ್ತಲ್ಲ ಬಲಸುತ್ತಿನಲ್ಲಿ, ಅದೇ ತರನಾಗಿ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ಇದನ್ನ ಎರಡು ಸಮಯದಲ್ಲಿ ಅದನ್ನ ನಾವು ತಿರುಗಬೇಕಾಗತ್ತೆ. ಆಮೇಲೆ ಈ ಡ್ರಮ್ ಅನ್ನ ನಾವು ಒಂದು ನೆರಳಿನ ಪ್ರದೇಶದಲ್ಲಿ ಇಡೋದು ಬಹಳ ಮುಖ್ಯ. ಆ ಡ್ರಮ್ಮಿನ ಮೇಲ್ಭಾಗವನ್ನು ನಾವು ಒದ್ದೆಯಾದ ಗೋಣಿ ಚೀಲದಿಂದಾಗಲಿ ಒಂದು ಬಟ್ಟೆಯಿಂದಾಗಲಿ ಮುಚ್ಚಿಟ್ಕೊಳ್ಳೋದು ಬಹಳ ಸೂಕ್ತ. ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ಈ ದ್ರಾವಣ ನಮಗೆ ಬಳಕೆಗೆ 7 ದಿವಸದ ಒಂದು ದ್ರಾವಣ ತುಂಬಾ ಶ್ರೇಷ್ಠ ಅನ್ನೋದು ಕಂಡು ಬಂದಿದೆ. 7 ದಿವಸದಿಂದ 11 ದಿವಸದವರೆಗೆ ನಾವು ಬಳಕೆ ಮಾಡಬಹುದು. ಆಮೇಲೆ ಏನಂತಂದ್ರೆ ಆ ಸೂಕ್ಷ್ಮಾಣು ಜೀವಿಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗಿರೋದು ನಾವು ಕಂಡುಕೊಂಡಿದ್ದೇವೆ. ಇಲ್ಲಿ ಒಂದು ಅಂಶ ಗಮನದಲ್ಲಿ ಇಟ್ಕೋಬೇಕು, ಇದರ ಒಂದು pH ಅನ್ನು ನಾವು ಪರೀಕ್ಷೆ ಮಾಡಿದಾಗ ಇದು 4.02 pH ಇರೋದು ಕಂಡು ಬಂದಿದೆ. ಸ್ವಲ್ಪ ಆಮ್ಲೀಯವಾಗಿರುತ್ತೆ ಇದು. ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ, ಬೀಜಾಮೃತದಲ್ಲಿ ಇರುವಂತಹ ಎಲ್ಲಾ ಪೋಷಕಾಂಶಗಳನ್ನ ನಾವು ಹೇಳಿದ್ವಲ್ಲ, ಸಾರಜನಕ, ರಂಜಕ, ಪೊಟ್ಯಾಶ್ ಇರಬಹುದು, ಆಮೇಲೆ ಮ್ಯಾಂಗನೀಸ್, ಕಾಪರ್, ಐರನ್, ಈ 3 ಪೋಷಕಾಂಶಗಳು ಇದರಲ್ಲಿ ಇರುವುದು ನಾವು ಕಂಡುಕೊಂಡಿದ್ದೀವಿ. ಇವು ಎಲ್ಲಕ್ಕಿಂತ ಮುಖ್ಯವಾಗಿ ಯಥೇಚ್ಛವಾಗಿ ಕಂಡು ಬರುವಂತಹದ್ದು ಏನು ಅಂತಂದ್ರೆ, ಸಾರಜನಕ ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮಾಣು ಜೀವಿಗಳು, ಆಮೇಲೆ ರಂಜಕ ಕರಿಸುವಂತಹ ಸೂಕ್ಷ್ಮಾಣು ಜೀವಿಗಳು, ಆಕ್ಟಿನೋಮೈಸಿಟ್ಸ್ ಅಂತ ಹೇಳ್ತೇವೆ, ಆಮೇಲೆ ಇತರ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿ ಈ ಒಂದು ದ್ರವ ರೂಪದ ಗೊಬ್ಬರದಲ್ಲಿ ಅಥವಾ ಜೀವಾಮೃತದಲ್ಲಿ ಇರುವುದನ್ನ ನಾವು ಕಂಡುಕೊಂಡಿದ್ದೀವಿ. ಸೊ ಹೀಗಾಗಿ ರೈತರು ಇದನ್ನು ಬಳಕೆ ಮಾಡ್ಕೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇದರ ಪದ್ಧತಿ ಹೇಗೆ? ಸಾಮಾನ್ಯವಾಗಿ ಈ 200 liter ದ್ರಾವಣವನ್ನು ನೇರವಾಗಿ 1 ಎಕರೆಗೆ ನಾವು ಶಿಫಾರಸು ಮಾಡಿದೀವಿ. 1 ಎಕರೆಗೆ ನೇರವಾಗಿ ಹಾಕೋಬಹುದು. ಇದನ್ನು ಬೆಳೆ ಬಿತ್ತನೆ ಮಾಡಿರ್ತೇವೆ, ಬಿತ್ತನೆ ಪೈರು ಬಂದಂತ ಹುಟ್ಟಿ ಬಂದ ಮೇಲೆ ನಾವು ಸಾಲಿನ ಪಕ್ಕದಲ್ಲಿ ಇದನ್ನ ಒಂದು ಮಗ್ ಮೂಲಕ ತಗೊಂಡು ಹಾಕೋಬಹುದು, ಹೊಯ್ದು ಬಿಡುದು. ಇಲ್ಲ ಅಂತಂದ್ರೆ ಈ ಹರಿ ನೀರಾವರಿ ಮಾಡುವಂತ ರೈತರಿದ್ರೆ ಅದ್ರ ನೀರಿನ ಮೂಲಕ ಬಿಡುವಂತಹದ್ದು, ಅಥವಾ ಸ್ಪ್ರಿಂಕ್ಲರ್ ಮೂಲಕ ಬಿಡಬಹುದು, ಡ್ರಿಪ್ ಮೂಲಕ ಬಿಡಬಹುದು. ಇವನ್ನೆಲ್ಲ ಮಾಡ್ಕೊಳಕ್ಕಿಂತ ಪೂರ್ವದಲ್ಲಿ ಅದನ್ನ ಚೆನ್ನಾಗಿ ಫಿಲ್ಟರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಈಗಾಗಲೇ ಸಗಣಿ ಅವು ಎಲ್ಲ ಹಾಕಿರ್ತೇವಲ್ಲ, ಅವು ಚೋಕ್ ಆಗಬಾರ್ದು. ಏನಂತಾನೆ, ಎಮಿಟರ್ಸ್ ಎಲ್ಲ ಚೋಕ್ ಆಗಬಾರ್ದು ಅಂತಂದ್ರೆ ಅದನ್ನ ಚೆನ್ನಾಗಿ ಫಿಲ್ಟರ್ ಮಾಡಿ ನೀರಿನ ಮೂಲಕ ಬಿಡಬಹುದು. ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಕೇವಲ 200 liter ಸಾಕಾ? ಇಲ್ಲ, ನಮ್ಮ ವೈಜ್ಞಾನಿಕ ವರದಿಯ ಪ್ರಕಾರ ನಾವು ಒಂದು ಅವರೆ ಬೆಳೆಯಲ್ಲಿ ಇದನ್ನ ಪ್ರಾಯೋಗಿಕವಾಗಿ ನೋಡಿದಾಗ 1 ಎಕರೆಗೆ 500 liter ನಾವು ಬಳಕೆ ಮಾಡಿದ್ರೆ, ಸೊ ಒಂದು 25-30% ಪ್ರತಿಶತ ಹೆಚ್ಚು ಇಳುವರಿ ಕೊಟ್ಟದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಸೊ ನಾವು 1 ಎಕರೆಗೆ 500 liter ಬಳಕೆ ಮಾಡಬಹುದು. ಇನ್ನು ಅಡಿಕೆ ಮರ, ತೆಂಗಿನ ಮರಕ್ಕೆ ಎಲ್ಲ ರೈತರು 2-3 liter ನಾವು ಹಾಕೊಂತ ಹೋದ್ರು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಏನು ಅಂತಂದ್ರೆ ಜೀವಾಮೃತ ಮಾಡುವಂತ ಒಂದು ವಿಧಾನ ಅಂತ ಹೇಳಿ ಹೇಳ್ಬಹುದು. ಬೆಳೆ ಯಾವ ಯಾವ ಹಂತದಲ್ಲಿ ಇದರ ಬಳಕೆಯನ್ನು ಮಾಡಬಹುದು? ಸಾಮಾನ್ಯವಾಗಿ ಬಿತ್ತನೆ ಮಾಡಬೇಕಾದ್ರೆ ನಾವು ಬೀಜಾಮೃತ ಮಾಡಿರ್ತೇವೆ. ಸೊ ಇದನ್ನ ಏನು ಅಂತಂದ್ರೆ ಬಿತ್ತನೆ ಮಾಡಿದ 1-3 ದಿವಸದ ನಂತರ, ಬೆಳೆಯ ಸಾಲಿನ ಪಕ್ಕದಲ್ಲಿ ನಾವು ಬಕೆಟ್ನಲ್ಲಿ ತೆಗೆದುಕೊಂಡು ಮಗ್ಗಗಳ ಮೂಲಕ ಹಾಕುವಂತ ಒಂದು ವಿಧಾನ ಅಂತ ಹೇಳಿದೆ ನಾನು. ಅಥವಾ ನೀರಾವರಿ ಒಂದು ಪದ್ಧತಿ ಇದ್ರೆ ನೀರಿನ ಮೂಲಕ ಬಿಡುವಂತಹದ್ದು, ಅದು ಒಂದು ವಿಚಾರ. ಎರಡನೇದೇನು ಅಂತಂದ್ರೆ ಬೆಳೆ ತೆನೆ ಹಾಕುವಂತಹ ಸಂದರ್ಭ ಬಂದಾಗ ಆ ಸಂದರ್ಭದಲ್ಲಿ ಕೊಡೋದು ಬಹಳ ಉತ್ತಮ. ಇನ್ನೊಂದು ಕಾಳು ಕಟ್ಟುವ ಹಂತದಲ್ಲಿ ಒಂದು ಮೂರ್ನಾಲ್ಕು ಹಂತದಲ್ಲಿ ನಾವು ಕೊಟ್ರೆ ಒಂದು ಒಳ್ಳೆ ಇಳುವರಿ ತೆಗಲಿಕ್ಕೆ ಅವಕಾಶ ಇದೆ. ಪ್ರತಿಯೊಂದು 15 ದಿವಸ ಅಂತ ಹೇಳ್ತೇವೆ, ಸೊ ಅದು ಬೇಡ. ನಾವು ಇದು ಒಂದು 4-5 ಬೆಳೆ ಹಂತದಲ್ಲಿ ಕೊಟ್ಟರು ಕೂಡ ಒಂದು ಒಳ್ಳೆಯ ಫಲಿತಾಂಶ ನಾವು ತೆಗೆದುಕೊಂಡಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದಿಷ್ಟು ಜೀವಾಮೃತಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಅದೇ ರೀತಿ ಪಂಚಗವ್ಯ ಇದರ ತಯಾರಿಕೆಯನ್ನು ಮಾಡುವಂಥದ್ದು ಹೇಗೆ ಮತ್ತು ಅದರ ಬಳಕೆಯನ್ನು ಮಾಡುವಂಥದ್ದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಡಿ. ಪಂಚಗವ್ಯ ಅಂತಂದ್ರೆ ಹೆಸರೇ ಹೇಳುವಾಗ ಪಂಚ ಅಂದ್ರೆ 5 ಅಂತ ಹೇಳ್ತೀವಿ. 5 ಗೋ ಉತ್ಪನ್ನಗಳನ್ನ ಬಳಕೆ ಮಾಡಿ ಮಾಡುವಂತ ಒಂದು ದ್ರವ ರೂಪದ ಗೊಬ್ಬರ. 1, 2, 3, 4, 5 ಈ ತರ ಅಂಕಿಗಳನ್ನು ನಾವು ಬರೆದುಕೊಂಡ್ರೆ 1 ಅಂತಂದ್ರೆ ತುಪ್ಪ, 2 ಮೊಸರು, 3 ಹಾಲು, ಇವೆಲ್ಲ ಏನಂದ್ರೆ ಹೈನುಗಾರಿಕೆಯಿಂದ ಬರುವಂತಹ ಪದಾರ್ಥಗಳು. ಇನ್ನು ನಮಗೆ ಏನಂತ 4 ಅಂತಂದ್ರೆ ಸಗಣಿ, 5 ಅಂತಂದ್ರೆ ಗಂಜಲ. ಸೊ 1, 2, 3, 4, 5 ರೈತರಿಗೆ ತುಂಬಾ ಸುಲಭವಾಗಿ ನೆನ್ಪಿಟ್ಕೋಬಹುದು. 1 ತುಪ್ಪ, 2 ಮೊಸರು, 3 ಹಾಲು, 4 ಸಗಣಿ, 5 ಗಂಜಲ. ಇವುಗಳನ್ನ ನಾವು ಏನು ಮಾಡ್ಬೇಕು ಅಂತಂದ್ರೆ ಒಂದು 10 ಲೀಟರ್ ನೀರಿನಲ್ಲಿ ಇದನ್ನ ಎಲ್ಲ ಮಿಶ್ರಣ ಮಾಡಿ ಇಟ್ಕೋಬೇಕಾಗತ್ತೆ. ಇವನ್ನೆಲ್ಲ ಮಿಶ್ರಣ ಮಾಡಿ ಇಟ್ಟುಕೊಂಡು ಇದನ್ನು ಕೂಡ ನಾನು ಹೇಳಿದಾಗೆ ಬಲಸುತ್ತಿನಲ್ಲಿ ಸುತ್ತಬೇಕಾಗತ್ತೆ. ಈ ಒಂದು ಪಂಚ ಪದಾರ್ಥಗಳು ಗೋವಿನಿಂದ ಬಂದಂತ 5 ಪದಾರ್ಥಗಳನ್ನು ನಾವು 1-15 ದಿವಸದವರೆಗೆ ಇಟ್ಟುಕೊಂಡು ಇದನ್ನು ನಾವು ಸಿಂಪರಣೆ ಮಾಡಲಿಕ್ಕೆ ಬಳಕೆ ಮಾಡಬೇಕಾಗತ್ತೆ. ಯಾವ ಒಂದು ಪ್ರಮಾಣದಲ್ಲಿ ಸಿಂಪರಣೆ ಮಾಡ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ. ವೈಜ್ಞಾನಿಕ ಒಂದು ವಿಶ್ಲೇಷಣೆ ಪ್ರಕಾರ 9% 90 ml ಪಂಚಗವ್ಯ, 100 ml ನೀರು ಇದು 9% ಅಂತ ಹೇಳ್ತೇವೆ. ಅಥವಾ 90 ml ಇದು 1 ಲೀಟರ್ ನೀರು ಹಾಕಿದಾಗ 9% ಆಗುತ್ತೆ. ಈ ಒಂದು ಪ್ರಮಾಣದಲ್ಲಿ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಸೊ ಈ ಒಂದು ಇದರ ಪರಿಣಾಮ ನಾವು ನೋಡಿದಾಗ ಬೆಳೆಗಳಲ್ಲಿ ಹೂವು ಜಾಸ್ತಿ ಆಗುವಂತದನ್ನು ನಾವು ನೋಡಿದೀವಿ, ಕಾಯಿ ಕಚ್ಚುವಿಕೆ ಜಾಸ್ತಿ ಆಗೋದನ್ನು ನೋಡಿದೀವಿ, ಒಟ್ಟಾರೆ ಬೆಳೆಗಳ ಇಳುವರಿ ಜಾಸ್ತಿ ಆಗಿರೋದು ನಾವು ಕಂಡುಕೊಂಡಿದ್ದೀವಿ. ತಮಿಳುನಾಡು ವಿಶ್ವವಿದ್ಯಾಲಯ ಇದನ್ನ ಸ್ವಲ್ಪ ಮಾಡಿಫೈ ಮಾಡಿದ್ರು, ಅದು ಏನು ಅನ್ನೋದು ಪ್ರಶ್ನೆ ಬರುತ್ತೆ. ಅದನ್ನು ಸುಧಾರಿತ ಪಂಚಗವ್ಯ ತಯಾರಿಕಾ ವಿಧಾನ ಅಂತ ಹೇಳ್ತೀವಿ. ಇಲ್ಲೇ ನೋಡಿ ರೈತರು ಗಮನಿಸಬೇಕಾದಂತ ಒಂದು ವಿಚಾರ ಏನಂತಂದ್ರೆ, ಮೊದಲು 7 kg ಹಸುವಿನ ಸಗಣಿಯನ್ನ ತೆಗೆದುಕೋಬೇಕು. ಹಸುವಿನ ಅಂತ ನಾಟಿ ಹಸುವಿನ ಸಗಣಿಯನ್ನ ತೆಗೆದುಕೋಬೇಕು. ಅದರ ಜೊತೆಗೆ 1 kg ತುಪ್ಪ, ನಾಟಿ ಹಸುವಿನ ತುಪ್ಪವನ್ನು ತೆಗೆದುಕೊಂಡು 2 ಸಗಣಿ ಮತ್ತು ತುಪ್ಪವನ್ನು ಚೆನ್ನಾಗಿ ಕಲಿಸಿಬಿಟ್ಟು ಒಂದು ಗೋಣಿಚೀಲನ್ನು ಮುಚ್ಚಿಡಬೇಕು. ಎಷ್ಟು ದಿವಸ ಮುಚ್ಚಿಡಬೇಕು? 1-3 ದಿವಸ ಮುಚ್ಚಿಡಬೇಕು ಅಥವಾ 1-2 ದಿವಸ ಮುಚ್ಚಿಡಬೇಕು. 2-3 ದಿವಸ ಇಟ್ಟ ಮೇಲೆ, ಇದು 3 ದಿವಸ ಆದ್ಮೇಲೆ ನಾವು 10 ಲೀಟರ್ ನೀರು ಮತ್ತು 10 ಲೀಟರ್ ಗಂಜಲವನ್ನ ತೆಗೆದುಕೊಂಡು ಈ ಕಲಿಸಿಟ್ಟಂತ ಸಗಣಿ ಮತ್ತು ತುಪ್ಪಕ್ಕೆ ಮಿಶ್ರಣ ಮಾಡಬೇಕಾಗತ್ತೆ. ಈ 2 ದ್ರಾವಣಗಳನ್ನು ನಾವು ಮಿಶ್ರಣ ಮಾಡಿದ್ಮೇಲೆ 13 ದಿವಸದವರೆಗೆ ಬಿಡಬೇಕು ಅನ್ನುವಂತ ಒಂದು ಸಂಶೋಧನೆ ಹೇಳ್ತಾ ಇದ್ದಾರೆ. ಇದನ್ನ 13 ದಿವಸ ಒಟ್ಟು ಎಷ್ಟಾಯ್ತು? 15 ದಿವಸ ಆಯ್ತು. 15 ದಿವಸ ಆದ್ಮೇಲೆ ನಾವು ಇದಕ್ಕೆ 1-4 ಪದಾರ್ಥಗಳನ್ನು ಅವರು ಸೇರಿಸಲಿಕ್ಕೆ ಹೇಳ್ತಾರೆ. ಏನೇನು ಸೇರಿಸಬೇಕು? 1 ಎಳನೀರು 3 ಲೀಟರ್ ಅಂತ ಹೇಳ್ತಾರೆ. ಆಮೇಲೆ ಬೆಲ್ಲ, ಅದು ಕೂಡ ಸಾವಯವ ಬೆಲ್ಲ, 1-3 ಲೀಟರ್ ಎಳನೀರು, ಬೆಲ್ಲ ಮತ್ತು ಇನ್ನೊಂದು ಏನು ಅಂತಂದ್ರೆ ಕಳಿತ ಬಾಳೆಹಣ್ಣು, ಬಾಳೆಹಣ್ಣು 12 ನಂಬರ್. ಆಮೇಲೆ 2 ಲೀಟರ್ ಮೊಸರು. ಇವುಗಳನ್ನ ಹಾಕಿಬಿಟ್ಟು 1-6 ದಿನ ಮತ್ತೆ ಕಳಿಲಿಕ್ಕೆ ಬಿಡಬೇಕು. ಸೊ ಇದು ಒಟ್ಟಾರೆ 21 ದಿವಸಕ್ಕೆ ಈ ಒಂದು ಸುಧಾರಿತ ಪಂಚಗವ್ಯ ತಯಾರಾಗುತ್ತೆ. ಅವರು 21 ದಿವಸ ಬೇಕಾಗುತ್ತೆ. ಈ ತಯಾರಾದಂತ ದ್ರಾವಣವನ್ನ ನಾವು ಬೆಳೆಗಳಿಗೆ ಸಿಂಪರಣೆಯ ಮೂಲಕ ಬಳಕೆ ಮಾಡಲಿಕ್ಕೆ ಉಪಯೋಗಿಸಬೇಕು ಅಂತ ಹೇಳ್ತೇವೆ. ಎಷ್ಟು ದಿವಸದ ಒಳಗೆ ಬಳಕೆಯನ್ನು ಮಾಡಬೇಕು? ಇದನ್ನ ನಾವು ಒಂದು ಸಂಶೋಧನೆ ಮಾಡಿದಾಗ 15-20 ದಿವಸದವರೆಗೂ ಮಾಡ್ಕೋಬಹುದು. ಇದನ್ನ 2 ತಿಂಗಳವರೆಗೂ ಇಟ್ಕೊಂಡ್ರು ಕೂಡ ಏನು ಅಂತ ಬದಲಾವಣೆ ಆಗದೇ ಇರುವುದನ್ನ ನಾವು ಕಂಡುಕೊಂಡಿದ್ದೀವಿ. ವೈಜ್ಞಾನಿಕವಾಗಿ ಇದನ್ನು ಹಾಗೆ ಇಟ್ಟರು ಕೂಡ 1-2 ತಿಂಗಳವರೆಗೂ ಇಟ್ಕೊಂಡು ಕೂಡ ನಾವು ಬಳಕೆ ಮಾಡ್ಕೋಬಹುದು. ಈಗ ಪಂಚಗವ್ಯವನ್ನ ತಯಾರು ಮಾಡುವಾಗ ತುಪ್ಪ, ಮೊಸರು, ಹಾಲು ಇದು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು? ಇದರಲ್ಲಿ 1 kg ತುಪ್ಪ, 1 kg ತುಪ್ಪ, 2 kg ಮೊಸರು, 3 ಲೀಟರ್ ಹಾಲು, 4 kg ಸಗಣಿ, 5 ಲೀಟರ್ ಗಂಜಲ. ಓಹೋ, ಪಂಚ ಪದಾರ್ಥಗಳು ಅದೇ ಆರ್ಡರ್ ಅಲ್ಲಿ ತಗೊಂಡು ಹೋಗ. ಅದು ರೈತರಿಗೂ 1 kg ತುಪ್ಪ, 2 ಅಂತ ಹೇಳಿದ್ರೆ 2 ಲೀಟರ್ ಮೊಸರು, 3 ಅಂತ ಹೇಳಿದ್ರೆ 3 ಲೀಟರ್ ಹಾಲು, 4 ಅಂತ ಹೇಳಿದ್ರೆ 4 kg ಅಷ್ಟು ಸಗಣಿ, ಐದು ಅಂತ ಹೇಳಿದ್ರೆ 5 liter ಅಷ್ಟು ಗಂಜಲ ಇಷ್ಟನ್ನು ನಾವು ಬಳಕೆ ಮಾಡಿ ಅದರಲ್ಲಿ ನಾವು ಪಂಚಗವ್ಯವನ್ನು ತಯಾರು ಮಾಡಬಹುದು. ಇದು ಏನು ಅಂತಂದ್ರೆ 15 ದಿವಸವರೆಗೂ ನಾವು ಕಾಯ್ಬೇಕು ಇದನ್ನು ಮಾಡಿದ್ಮೇಲೆ. ಎಲ್ಲೆಲ್ಲಿ ಮತ್ತೆ ಎಷ್ಟು ದಿವಸಕ್ಕೊಂದ್ಸರಿ ಇದರ ಬಳಕೆಯನ್ನು ಮಾಡಬೇಕು? ನಾವು ಸಾಮಾನ್ಯವಾಗಿ ಕಂಡುಕೊಂಡಿದ್ದು ಏನಂತಂದ್ರೆ ಬೆಳೆ ನಾಟಿ ಮಾಡಿದೆ, ಸಾಮಾನ್ಯವಾಗಿ ಇದನ್ನು ತರಕಾರಿ ಬೆಳೆಗಳಲ್ಲಿ ನಾವು ಮಾಡಿದಾಗ ಹೂವಾಡುವ ಹಂತಕ್ಕೆ ಬಂದಾಗ ನಾಟಿ ಮಾಡಿದ ಒಂದು 35-40 ದಿವಸದ ನಂತರ ಸಾಮಾನ್ಯವಾಗಿ ಹೂಗಿ ಬರುವಂತದನ್ನ ನಾವು ನೋಡ್ತೇವೆ. ಆ ಒಂದು ಸಂದರ್ಭದಲ್ಲಿ ಇದ್ರ ಒಂದು 50 ml ಅನ್ನು 1 liter ಹಾಕೊಂಡು ಸಿಂಪರಣೆ ಮಾಡುವಂತದ್ದು. ಇವನ್ ನಾವು 90 ml ಅನ್ನು 1 liter ಹಾಕಿದಾಗ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ. ಸೊ ಇದನ್ನ ಏನಂತಂದ್ರೆ ಸಿಂಪರಣೆಯ ಮೂಲಕ ಬಳಕೆ ಮಾಡುವಂತದ್ದು, ಅದನ್ನ ರೈತರಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಇದಿಷ್ಟು ಸುಧಾರಿತ ಪಂಚಗವ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಅದೇ ರೀತಿ ಎರೆಜಲವನ್ನು ಕೂಡ ತಯಾರಿಕೆಯನ್ನ ಮಾಡಿಕೊಳ್ಬಹುದು ಅಂತ ಹೇಳಿದ್ರಿ, ಹೇಗೆ ಮಾಡುವಂಥದ್ದು? ಇದನ್ನು ಕೂಡ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಳುವಂತ ಒಂದು ದ್ರವ ರೂಪದ ಗೊಬ್ಬರ ಅಂತ ಹೇಳಿ ಹೇಳ್ಬೋದು. ಇಲ್ಲೇನು ಅಂತಂದ್ರೆ ನಾವು ಸಾಮಾನ್ಯವಾಗಿ ರೈತರು ಎರೆ ತೊಟ್ಟೆಗಳನ್ನು ಮಾಡ್ಕೊಂಡಿರ್ತಾರೆ, ಹೌದು ಅಲ್ವಾ? ಅಲ್ಲೇ ಏನು ಅಂತ ನಮಗೊಂದು 50 liter ಅಥವಾ 100 liter ಇರುವಂತ ಬ್ಯಾರಲ್ ಸಿಕ್ಕರೆ ಅದನ್ನ ತಗೊಳ್ದಾಗ್ಲಿ, ಅಥವಾ ನಮ್ಮ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಮೂಲಕ ನಾವು ಈ ಸಿಮೆಂಟ್ ರಿಂಗ್ಗಳನ್ನು ಬಳಕೆ ಮಾಡಿಕೊಂಡು ಕೂಡ ನಾವು ಮಾಡಿದ್ವಿ. ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಳೋದು ಒಂದು 50 liter ಹಿಡಿಯುವಂತ ಒಂದು ಸಿಮೆಂಟ್ ರಿಂಗ್ಗಳ ಮೂಲಕ ನಾವು ತೊಟ್ಟಿಯನ್ನು ಮಾಡಿಕೊಂಡು ಅದರಲ್ಲಿ ಏನು ಅಂತಂದ್ರೆ ಈ ಎರೆ ಹುಳುಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನು ಮಿಶ್ರಣ ಮಾಡಿ ಬಿಡಬೇಕು. ಬಿಡೋಕ್ಕಿಂತ ಪೂರ್ವದಲ್ಲಿ ಆ ಒಂದು ಡ್ರಮ್ಗೆ ಕೊನೆಯ ಭಾಗದಲ್ಲಿ ನಾವು ಏನ್ ಇಟ್ಕೋಬೇಕು ಅಂದ್ರೆ ನಲ್ಲಿಯನ್ನು ಜೋಡಿಸ್ಕೋಬೇಕಾಗತ್ತೆ. ನಲ್ಲಿಯನ್ನು ಜೋಡಿಸ್ಕೊಂಡ ಮೇಲೆ ಆ ಡ್ರಮ್ಗೆ ನಾವು ತಳಭಾಗದಲ್ಲಿ ಅಂತಂದ್ರೆ ಇಟ್ಟಿಗೆಗಳಾಗ್ಲಿ ಅಥವಾ 40 mm ಜೆಲ್ಲಿ ಆಗ್ಲಿ ಒಂದು ಲೇಯರ್ ಹಾಕೋಬೇಕಾಗತ್ತೆ. ಎಷ್ಟು? ಒಂದು 1/2 ಅಡಿ, ಒಂದು 6 inch ಎತ್ತರವರೆಗೂ. ಏನು ಅಂತಂದ್ರೆ ಫಿಲ್ಟ್ರೇಟ್ ಸುಲಭವಾಗಿ ಅದರಲ್ಲಿ ಹಾದು ಬರಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು 40 mm ಜೆಲ್ಲಿಯನ್ನ ಹಾಕೊಳ್ಳುವಂತದಾಗ್ಲಿ ಇಟ್ಟಿಗೆಗಳನ್ನ ಹಾಕೊಳ್ಳುವಂತಾಗ್ಲಿ ಅದರ ಮೇಲೆ ಏನು ಅಂತಂದ್ರೆ ನಾವು ಮರಳನ್ನು ಹಾಕೋಬೇಕಾಗತ್ತೆ. ಮರಳು ಅಂತಂದ್ರೆ ಎಂ ಸ್ಯಾಂಡ್ ಮರಳಲ್ಲ, ಈ ಹೊಳೆ ಮರಳನ್ನು ಹಾಕೊಂಡು ಒಂದು ಏನಂದ್ರೆ 4 inch ಹಾಕೊಂಡ್ರೆ ಅದರ ಮೇಲೆ ಏನು ಅಂತಂದ್ರೆ ಈ ಎರೆ ಘಟಕದಿಂದ ಅಥವಾ ಎರೆ ತೊಟ್ಟಿಯಿಂದ ನಾವು ಏನು ಈಗಾಗಲೇ ಎರೆ ಹುಳುಗಳನ್ನು ಬಿಟ್ಟಿರ್ತೇವಲ್ಲ ತ್ಯಾಜ್ಯದ ಸಮೇತ. ತ್ಯಾಜ್ಯ ಅಂದ್ರೆ ಏನು ಸರ್? ಸಗಣಿ ಆಗ್ಬೋದು, ಸಗಣಿ ಇರ್ಬೋದು, ಕೊಟ್ಟಿಗೆ ವೇಸ್ಟ್ ಇರ್ಬೋದು, ಅಥವಾ ಹಸಿ ಕಳೆಗಳಿರ್ಬಹುದು. ನಮ್ಗೆ ಏನ್ ಸಿಗುತ್ತೆ ಎಲ್ಲಗಳನ್ನ ಪುನಃ ತುಂಬಿಟ್ಟು ಅದರ ಮೂಲಕ ಎರೆಹುಳುಗಳನ್ನ ಬಿಡಬೇಕು. ಇದು ಒಂದು 15-20 ದಿವಸ ಬಿಟ್ಟಮೇಲೆ ನಾವು ಏನಂತಂದ್ರೆ ಅದಕ್ಕೆ ಒಂದು ಬಕೆಟ್ ನೀರನ್ನು ಹಾಕುವಂತದ್ದು. ಹಾಕಿದಾಗ ಸಣ್ಣ ಮಕ್ಕಳನ್ನ ಸ್ನಾನ ಮಾಡಿದಾಗ ಹೇಗೆ ನಾವು ಏನು ನೀರು ಹೊರಗಡೆ ಬರುತ್ತಲ್ಲ ಅದೇ ತರನಾಗಿ ಎರೆಹುಳುಗಳನ್ನ ಸ್ನಾನ ಮಾಡಿ ಮತ್ತು ಅವುಗಳ ಹಿಕ್ಕೆಗಳಿರುತ್ತಲ್ಲ ಅದರ ಮೂಲಕ ಹರಿದು ಬರುವಂತ ನೀರನ್ನ ನಾವು ಎರೆಜಲ ಅಂತ ಹೇಳ್ತೇವೆ. ಹಿಕ್ಕೆ ಮತ್ತು ಎರೆಹುಳುಗಳ ಸ್ನಾನದ ಮೂಲಕ ಬರುವಂತ ಜಲವನ್ನ ಎರೆಜಲ ಅಂತ ಹೇಳ್ತೇವೆ. ಇನ್ನು ಇದರ ಬಳಕೆ ಹೇಗೆ ಅನ್ನುವಂತ ಒಂದು ಪ್ರಶ್ನೆ. ಇದನ್ನು ಕೂಡ ನಾವು ಏನು ಅಂತಂದ್ರೆ ಬೆಳೆಗಳಿಗೆ ಸಿಂಪರಣೆ ಮಾಡುವಂತದ್ದು ಬಹಳ ಮುಖ್ಯ. 5% ಸಿಂಪರಣೆ ಅಂತ ಹೇಳ್ತೇವೆ. 5% ಸಿಂಪರಣೆ ಅಂದ್ರೆ 50 ml ಅನ್ನು 1 liter ಹಾಕೊಂಡು ಸಿಂಪರಣೆ ಮಾಡುವಂತದ್ದು. ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಗೇನಾಗುತ್ತೆ ಆ ಹೂವಾಗೋಕೆ ಮತ್ತೆ ಕಾಯಿ ಕಚ್ಚೋಕೆ ಒಟ್ಟಾರೆ ಇಳುವರಿಯ ಒಂದು ಜಾಸ್ತಿ ಆಗೋದನ್ನ ನಾವು ಕಂಡುಕೊಂಡಿದ್ದೀವಿ. ಇನ್ನು ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ವೈಜ್ಞಾನಿಕ ವಿಶ್ಲೇಷಣೆ ಮಾಡಿದಾಗ ಇದು ಒಂದು ತಟಸ್ಥ ಇರುವಂತ ದ್ರಾವಣ ಅಂತ ಹೇಳ್ಬಹುದು. ಇದು pH ಕೂಡ 7 ಇದೆ. ಇದರಲ್ಲಿ ಕೂಡ ಸಾಕಷ್ಟು ಪೋಷಕಾಂಶಗಳಿದೆ. ಸಾರಜನಕ, ರಂಜಕ, ಪೊಟ್ಯಾಶ್ ಇದೆ. ಲಘು ಪೋಷಕಾಂಶಗಳು ಮ್ಯಾಂಗನೀಸ್, ಮ್ಯಾಗ್ನೇಶಿಯಂ, ಕ್ಯಾಲ್ಸಿಯಂ. ಇದರ ಜೊತೆಗೆ ಇನ್ನೊಂದು ಸಸ್ಯ ಪ್ರಚೋದಕಗಳು ಯಥೇಚ್ಛವಾಗಿದೆ. ಏನು? ಇಂಡಾಲಸ್ಟಿಕ್ ಆಸಿಡ್ ಅಂತ ಒಂದು ಹೇಳಿದೆ, ಸೈಟೋಕೈನಿನ್ ಅನ್ನುವಂತದ್ದಿದೆ, ಜಿಬ್ರಲಿಕ್ ಆಸಿಡ್ ಅಂತ ಹೇಳ್ತೇವೆ. ಇವುಗಳ ಪ್ರಮಾಣವನ್ನು ಕೂಡ ಇದರಲ್ಲಿ ಇದೆ ಅನ್ನೋದು ಗೊತ್ತಾಗಿದೆ. ಸೊ ಇವುಗಳನ್ನು ನಾವು ಬೆಳೆಗಳಿಗೆ ಒಂದು ಸಿಂಪರಣೆ ಮಾಡಿದಾಗ ಒಂದು ಒಳ್ಳೆಯ ಪರಿಣಾಮ ಇರೋದು ಕೂಡ ಕಂಡುಬಂದಿದೆ. ಇವರು ಎರೆಜಲದ ಜೊತೆಗೆ ತಾವು ಮತ್ತೊಂದು ದ್ರವರೂಪದ ಸಾವಯವ ಗೊಬ್ಬರವನ್ನ ಪರಿಚಯವನ್ನ ಮಾಡಿದ್ರಿ, ಅದು ಗೋ ಕೃಪಾಮೃತ ಅನ್ನುವಂಥದ್ದು. ಇದರ ತಯಾರಿಕೆಯನ್ನು ಮಾಡುವಂಥದ್ದು ಇದರ ಬಗ್ಗೆ ನಮ್ಮ ವಿಶ್ವವಿದ್ಯಾನಿಲಯ ಅಥವಾ ಬೇರೆ ವಿಶ್ವವಿದ್ಯಾನಿಲಯಗಳು ಸಾಕಷ್ಟು ಸಂಶೋಧನೆ ಮಾಡ್ತಾ ಇದಾವೆ. ಇದೇನು ಅಂತಂದ್ರೆ ಗುಜರಾತ್ನಲ್ಲಿ ಇರುವಂತ ಒಬ್ಬ ರೈತ ಅಂತ ಹೇಳ್ತಾರ, ಗೋಪಾಲ್ ರಾವ್ ಸುತಾರಿಯಾ ಅನ್ನೋ ಒಬ್ಬ ರೈತ ಅಥವಾ ವಜ್ರ ವ್ಯಾಪಾರಿನೂ ಅಂತ ಹೇಳ್ತಾರ. ಸೊ ಈ ಊರು ಏನು ಅಂತಂದ್ರೆ ರೈತರಿಗೆ ಒಂದು ಏನಾದರೂ ಮಾಡಬೇಕು ಅಂತೇಳಿ ತಮ್ಮ ಒಂದು ಗೋಶಾಲೆಯ ಮೂಲಕ ಕೆಲವೊಂದು ಗೋ ಉತ್ಪನ್ನಗಳನ್ನು ಬಳಕೆ ಮಾಡಿ ಇದರ ಒಂದು ದ್ರಾವಣವನ್ನ ಮಾಡ್ತಾರದು. ಅದನ್ನ ಗೋ ಕೃಪಾಮೃತ ಅಂತ ಹೇಳ್ತೇವೆ. ಸೊ ಅದು ಏನು ಅಂತಂದ್ರೆ ಮೂಲ ದ್ರಾವಣ ಅಂತ ಹೇಳ್ತೇವೆ. ಅದರಲ್ಲಿ 63-72 ಏನಂದ್ರೆ ಸೂಕ್ಷ್ಮಾಣು ಜೀವಿಗಳು ಇದೆ ಅನ್ನುವಂಥದ್ದು ವೈಜ್ಞಾನಿಕ ಮಾಹಿತಿ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ರೈತರು ಸಾಕಷ್ಟು ತಯಾರು ಮಾಡಿ ಬಳಕೆ ಮಾಡ್ತಾ ಇದ್ದಾರೆ. ಅದು ಏನು ಅಂತಂದ್ರೆ ಅದಕ್ಕೂ ಕೂಡ ಒಂದು ಈಗಾಗಲೇ ನಾವು ಏನು ಅಂತಂದ್ರೆ ಜೀವಾಮೃತ ಮಾಡ್ಲಿಕ್ಕೆ 200 liter ಬ್ಯಾರಲ್ ಅಂತ ಹೇಳಿದ್ವಲ್ಲ, 200 liter ಬ್ಯಾರಲ್ ಕೂಡ ಇದಕ್ಕೆ ಬೇಕಾಗುತ್ತೆ. ಆಮೇಲೆ ಒಂದು 2 liter ಆ ದಿನ ಮಾಡಿದಂತ ಮಜ್ಜಿಗೆ, ಅತಿ ಹುಳಿ ಮಜ್ಜಿಗೆ ಅಲ್ಲ, ಅವತ್ತು ದಿವಸ ನಾವು ಏನ್ ಮಜ್ಜಿಗೆ ಮಾಡ್ತೇವಲ್ಲ ಒಂದು 2 liter ಮಜ್ಜಿಗೆ, ಆಮೇಲೆ 1-2 kg ಬೆಲ್ಲ, ಅದು ಬೇಕಾಗತ್ತೆ. ಜೊತೆಗೆ ಮೂಲ ಜಲ, ಮೂಲ ಜಲ ಅಂತ ಗೋಕೃಪಾಮೃತ ಎಲ್ಲಿ ತಯಾರು ಮಾಡಿರ್ತಾರಲ್ಲ ಅದರ ಜಲ. ಈಗ ಮೊಸರಿಗೆ ಹೆಪ್ಪ ಹಾಕ್ಲಿಕ್ಕೆ ನಾವು ಏನು ಸ್ವಲ್ಪ ಮೊಸರು ತಗೊಳ್ತೇವಲ್ಲ ಅದೇ ತರನಾಗಿ ಗೋಕೃಪಾಮೃತವನ್ನು ನಾವು ತಗೋಬೇಕಾಗತ್ತೆ. ಇವುಗಳನ್ನು ನಾವು ಏನು ಅಂತಂದ್ರೆ ಏನು 200 ಲೀಟರ್ ಡ್ರಮ್ನಲ್ಲಿ ಏನು ನೀರನ್ನು ಹಾಕೊಂಡಿರ್ತೇವಲ್ಲ ಅದಕ್ಕೆ ಒಂದು 2 ಕೆಜಿ ಬೆಲ್ಲವನ್ನು ಹಾಕೋಬೇಕು, ಆಮೇಲೆ ಮಜ್ಜಿಗೆಯನ್ನು ಹಾಕಬೇಕು, ಆ ದಿನ ಮಾಡಿದಂತ ಮಜ್ಜಿಗೆಯನ್ನು ಹಾಕೋಬೇಕು, ಆಮೇಲೆ ಮೂಲ ಜಲ ಹೆಪ್ಪ ಅಂತ ಹೇಳ್ತೇವಲ್ಲ ಆ ಹೆಪ್ಪನ್ನ ನಾವು ಆ ಇದಕ್ಕೆ ಹಾಕೋಬೇಕು, ಸೇರಿಸಬೇಕು. ಇದನ್ನು ಕೂಡ ನಾವು ಬಲ ಸುತ್ತಿನಲ್ಲಿ ನಾವು ಒಂದು 4-5 ದಿವಸ ಸುತ್ತಬೇಕಾಗತ್ತೆ. ಇದನ್ನು ಕೂಡ ಒಂದು ತಂಪಾದ ಒಂದು ಪ್ರದೇಶದಲ್ಲಿ ಇಟ್ಟಬೇಕು ಅಥವಾ ನೆರಳಿರುವಂತಹ ಪ್ರದೇಶದಲ್ಲಿ ಇಟ್ಕೋಬೇಕು. ಅದರ ಮುಚ್ಚಳವನ್ನು ಕೂಡ ನಾವು ಒಂದು ಬಟ್ಟೆಯಿಂದ ಮುಚ್ಚಬೇಕಾಗತ್ತೆ. ಆಮೇಲೆ ಇದು ಏನು ಅಂತಂದ್ರೆ ಒಂದು 4-5 ದಿವಸ ಆದ್ಮೇಲೆ ಒಂದು ಅದರ ಮೇಲೆ ಈ ಕೆನೆ ರೂಪದಲ್ಲಿ ಬಿಳಿ ಒಂದು ಪದಾರ್ಥವನ್ನು ನಾವು ನೋಡಬಹುದು, ಅದನ್ನು ನಾವು ಬಳಕೆಗೆ ಸಿದ್ಧ ಆಗಿದೆ ಅಂತ ಹೇಳಿ ಕಂಡ್ಕೋಬಹುದು. ಇದನ್ನು ನಾವು ನೇರವಾಗಿ ನಾವು ಜಮೀನುಗಳಿಗೆ ಉಪಯೋಗ ಮಾಡಿಕೊಳ್ಳುವಂತಹದ್ದು, ಇದನ್ನು ನಾವು ಗೋಕೃಪಾಮೃತ ಅಂತ ಹೇಳ್ತೀವಿ. ಅನೇಕ ರೈತರು ಇದನ್ನು ಮಾಡ್ತಾ ಇದಾರೆ. ಇದರ ಬಗ್ಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಇನ್ನೂ ಸಂಶೋಧನೆ ಆಗಬೇಕಾಗಿದೆ. ಈಗಾಗಲೇ ನಾನು ಹೇಳಿದೆ, ಈಗ ಬೀಜಾಮೃತ ಇರ್ಬೋದು, ಜೀವಾಮೃತ ಇರ್ಬೋದು, ಎರೆಜಲ ಇರ್ಬೋದು, ಇವುಗಳನ್ನು ನಾವು ಏನಂತರೂ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ವಿ, ಅವುಗಳ ಪರಿಣಾಮ ಬೆಳೆಗಳ ಮೇಲೂ ಕೂಡ ನೋಡಿದ್ವಿ. ಒಟ್ಟಾರೆ ಪರಿಣಾಮ ಏನಂತಂದ್ರೆ ಚೆನ್ನಾಗಿದೆ, ಪೋಷಕಾಂಶ ಭರಿತ ಆಗಿದೆ, ಸೂಕ್ಷ್ಮಾಣುಜೀವಿಗಳು ಸಾಕಷ್ಟು ಇದೆ, ಒಳ್ಳೆ ಇಳುವರಿ ತೆಗಲಿಕ್ಕೆ ಅನುಕೂಲ ಆಗುತ್ತೆ, ಮಣ್ಣಿನ ಮೇಲೆ ಆಗಲಿ ವಾತಾವರಣಕ್ಕಾಗಲಿ ಒಂದು ಒಳ್ಳೆಯ ಪರಿಣಾಮ ಕೊಡುತ್ತೆ ಅನ್ನೋದನ್ನ ನಾವು ಕಂಡುಕೊಂಡಿದ್ದೀವಿ. ಅದೇ ತರನ ಇದ್ರ ಬಗ್ಗೆ ಕೂಡ ಒಂದು ಏನಂತಂದ್ರೆ ವಿಶ್ಲೇಷಣೆ ಆಗಬೇಕು, ಅದರಲ್ಲಿರುವಂತಹ ಪದಾರ್ಥಗಳನ್ನು ವಿಶ್ಲೇಷಣೆ ಮಾಡುವಂತಹದ್ದಿರ್ಬೋದು, ಬೆಳೆಗಳ ಒಂದು ಪರಿಣಾಮವನ್ನು ನೋಡುವಂತಹದ್ದು ಆಗಬೇಕಾಗಿದೆ. ಬಟ್ ಈಗಾಗಲೇ ರೈತರು ಅದನ್ನು ಕಂಡ್ಕೊಂಡಿದ್ದಾರೆ, ಚೆನ್ನಾಗಿದೆ ಅನ್ನೋದನ್ನು ಕಂಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಅದನ್ನ ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಈಗ ನಾವೇ ತಯಾರಿ ಮಾಡಿಕೊಳ್ಳುವಂತಹ ಯಾವುದೇ ದ್ರವರೂಪದ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಮೊದಲೇ ಮುಂಜಾಗ್ರತೆ ಕ್ರಮ ಅಂತಂದ್ರೆ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರ, ಗೋಕೃಪಾಮೃತ ಅಂದ್ಬಿಟ್ಲೆ ಅಥವಾ ಯಾವುದೇ ಒಂದು ಸಾವಯವ ಗೊಬ್ಬರವನ್ನು ಸಿಂಪರಣೆ ಮಾಡಬೇಕಾದ್ರೆ ಏನಾಗುತ್ತೆ, ಯಾವುದೋ ಒಂದು ಹುಳ ಬಿದ್ದಿರುತ್ತೆ, ಕೀಟ ಬಿದ್ದಿರುತ್ತೆ, ಆ ಕೀಟನಾಶಕವನ್ನು ಅದಕ್ಕೆ ಹಾಕೊಳ್ಳೋದು. ದಯವಿಟ್ಟು ಇದನ್ನ ಮಾಡಬೇಡಿ, ಅಥವಾ ರಾಸಾಯನಿಕಗಳನ್ನ ಇದಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ, ಅದನ್ನೆಲ್ಲ ಮಾಡ್ಕೊಂತ ಹೋದ್ರೆ ಅದರ ಮೂಲ ಒಂದು ಏನು ಘಟಕಗಳಿದಾವಲ್ಲ ಅವುಗಳು ನಿಮ್ಗೆ ಸಿಗೋದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಏನಂತ, ಸೂಕ್ಷ್ಮಾಣುಜೀವಿಗಳ ಒಂದು ಪರಿಣಾಮ ನಿಮ್ಮ ಒಂದು ಬೆಳೆಗಳ ಮೇಲೆ ಸಿಗುವುದಿಲ್ಲ ಅಂತ ಹೇಳಿ ಹೇಳ್ಬಹುದು. ಹಾಗಾಗಿ ಬೇರೆ ಏನನ್ನು ಕೂಡ ಅದಕ್ಕೆ ರಾಸಾಯನಿಕಗಳನ್ನ ಮತ್ತೆ ಕೀಟನಾಶಕಗಳನ್ನ ರೋಗನಾಶಕಗಳನ್ನ ಅದ್ರ ಜೊತೆ ಮಿಶ್ರಣವನ್ನ ಮಾಡಿ ಬಳಕೆಯನ್ನ ಮಾಡಬಾರದು. ಇದು ಹೇಗಿರುತ್ತೋ ಹಾಗೆ ಬಳಕೆ ಮಾಡಬೇಕು, ಅದನ್ನ ಹೇಗೆ ಬಳಕೆ ಮಾಡಬೇಕು ಹಾಗೆ ಬಳಕೆ ಮಾಡುವಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಇನ್ನು ಈ ದ್ರವರೂಪದ ಸಾವಯವ ಗೊಬ್ಬರಗಳ ತಯಾರಿಕೆ ಮತ್ತೆ ಬಳಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ ಸರ್? ರೈತರಿಗೆ ಒಂದು ಕಿವಿಮಾತು ಏನು ಹೇಳೋದಂತಂದ್ರೆ, ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಈ ಅನೇಕ ಘಟಕಗಳನ್ನು ನಾವು ಮಾಡಿದ್ದೀವಿ, ವಿದ್ಯಾರ್ಥಿಗಳ ಮೂಲಕ ಮಾಡಿದ್ದೀವಿ. ಅವರು ಪ್ರತ್ಯಕ್ಷವಾಗಿ ಅಲ್ಲಿ ಬಂದು ನೋಡಿ ಇನ್ನೂ ಒಂದು ಅನುಭವ ಪಡ್ಕೊಂಡ್ರೆ ಹೆಚ್ಚು ಸೂಕ್ತ ಅಂತ ಹೇಳಿ ನಾವು ಹೇಳ್ತೇನೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೋಬೇಕು ಅಂತಂದ್ರೆ ನನ್ನ ಮೊಬೈಲ್ ಸಂಖ್ಯೆ ಬರೆದುಕೊಳ್ಳಿ, 8-7-6-2-2-2-1-8-6-0. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ 8-7-2-2-2-1-8-6-0. ಒಳ್ಳೆದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳ ತಯಾರಿಕೆ ಮತ್ತು ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಒಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ತಮಗೂ ಕೂಡ ನಮಸ್ಕಾರ ಮತ್ತು ಧನ್ಯವಾದಗಳು. ಇದುವರೆಗೆ ದ್ರವರೂಪದ ಸಾವಯವ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಸಮಗ್ರ ಕಳೆ ನಿರ್ವಹಣೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹಸಿರು ಸಿರಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿ ಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್, ಅನ್ನವಿಡೋ ದೇವರಿಗೆ. ನೆರವು ಗೋರಾ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು. ರೈತ ಬಾಂಧವರೇ, ಇನ್ನು ನಮ್ಮ ನಾಳಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳ ನಾಳಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ಆರೋಗ್ಯ ವೃದ್ಧಿಗಾಗಿ ಸಿರಿಧಾನ್ಯಗಳ ಸದ್ಬಳಕೆ, ಈ ಕುರಿತು ಹಾಸನದ ಎಸ್ಡಿಎಂ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಗುರುಬಸವರಾಜ್ ಎಲಗಚ್ಚಿನ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಈಗ ವೇಳೆ 7:26. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮೂರ ರಾಜ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ರಾಜನ್ ಮತ್ತು ನಾಗೇಂದ್ರ ಅವರದು. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಕಿಲಾಡಿ ಜೋಡಿ ಜೋಡಿ ಜೋಡಿ, ಕಿಲಾಡಿ ಜೋಡಿ ಜೋಡಿ ಜೋಡಿ, ಕಿಲಾಡಿ ಜೋಡಿ ಜೋಡಿ. ಹೇಳಿದ ಕೆಲಸ ಮಾಡದೆ ಹೋದರೆ ಒದೆಯುವಗು ನೋಡಿ, ಹೇಳಿದ ಕೆಲಸ ಮಾಡದೆ ಹೋದರೆ ಒದೆಯುವಗು ನೋಡಿ. ಅರರರೆ ಠೊಣೆಯಾಬಾರೋ, ಅಲ್ಲಲ್ಲೆ ದಡಿಯಾಬಾರೋ, ನಾ ಹೇಳೋ ಕೆಲಸವನ್ನು ಮಾಡೋ, ಹೇ ಮಾಡಿದ್ದು ಮುಗಿದ ಮೇಲೆ ಓಡೋ. ಕರೆದಾಗ ಬರಬೇಕು, ಕೈ ಕಟ್ಟಿ ನಿಲ್ಲಬೇಕು, ತಲೆ ತಗ್ಗಿಸಿ ನಡೆಯಬೇಕು ರಾಮ. ವಾರಕ್ಕೆ ಒಂದೇ ದಿನ ವಿರಾಮ. ಬಟ್ಟೆಯ ಒಗಿಬೇಕು, ತಟ್ಟೆಯ ತೊಳಿಬೇಕು, ಹೇಳಿದ್ದು ಮಾಡಬೇಕು. ಸೌದೆಯ ಕಡಿಬೇಕು, ಸೌಟನ್ನು ಹಿಡಿಬೇಕು, ಅಡಿಗೆಯ ಮಾಡಬೇಕು. ಆವಾಗ್ಲೇ ಎರಡು ಕೊಟ್ಟು ಊಟ, ಇಲ್ದಿದ್ರೆ ಕೊಡುವೆ ನಾನು ಟಾಟ. ಪ್ರೀತಿ ಇಲ್ಲ, ಸ್ನೇಹ ಇಲ್ಲ, ದೊಡ್ಡೋರನ್ನೋ ಮಾತೇ ಇಲ್ಲ, ದಾಕ್ಷಿಣ್ಯ ನನಗೇನು ಇಲ್ಲ. ದಾಕ್ಷಿಣ್ಯ ದಾಕ್ಷಿಣ್ಯ ನನಗೇನು ಇಲ್ಲ. ನನ್ನ ಮಗಳೇ ಹಗೆಯಾದಾಗ, ನನ್ನ ಒಳೆ ಎದುರಾದಾಗ, ಮಗಳು ಎನ್ನೋ ಮಮಕಾರಕ್ಕೆ ಅರ್ಥವೇ ಇಲ್ಲ. ಪಿತೃ ವಾತ್ಸಲ್ಯವು ವ್ಯರ್ಥವು ಎಲ್ಲ. ನನ್ನ ಮಗಳೇ ಹಗೆಯಾದಾಗ, ನನ್ನವರು ಯಾರೂ ಇಲ್ಲ. ಕುದುರೆ ಸವಾರಿಯು ಬಲು ಚೆನ್ನ, ಬಲು ಚೆನ್ನ, ನೀನೇನು ಬಲ್ಲೆ ಮಜವನ್ನ. ಹಾರಾಡ್ತಿದ್ದೆ ಹೋರಾಡ್ತಿದ್ದೆ, ಎಲ್ಲಾದ್ರೂ ಕಲಿಯೋ ಬುದ್ಧಿಯನ್ನ. ಹಾರಾಡ್ತಿದ್ದೆ ಹೋರಾಡ್ತಿದ್ದೆ, ಎಲ್ಲಾದ್ರೂ ಕಲಿಯೋ ಬುದ್ಧಿಯನ್ನ. ಮಾತೊಂದು ಹೇಳುವೆ ಹತ್ತಿರ ಹತ್ತಿರ ಬಾ, ಗುಟ್ಟೊಂದ ಕೇಳುವೆ ಮೆತ್ತಗೆ ಮೆತ್ತಗೆ ಬಾ. ಇಡ್ಲಿ ನನಗೆ ಬಾ. ಬಿಸಿಲಾದರೇನು ಮಳೆಯಾದರೇನು ನಾ ಮಾಡಿದ ಕರ್ಮ ಮಾಡುವುದು ಏನು ಅನುಭವಿಸಬೇಕು ಸೋದರ ಸೋದರ ಬಿಸಿಲಾದರೇನು ಸೋಪನ್ನು ಚೆನ್ನಾಗಿ ಹಾಕು ಬಿಡು.